ಜನಪದ ಪಶುವೈದ್ಯ ಸರಣಿಯ 13ನೇ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಕಳೆದ ವಾರ ನಾವು ಜಾನುವಾರುಗಳ ಕಣ್ಣುಗಳ ತೊಂದರೆ ಬಗ್ಗೆ ಹಲವಾರು ಮಾಹಿತಿಗಳನ್ನು ತಿಳ್ಕೊಂಡ್ವಿ. ಇವತ್ತಿನ ದಿನ ನಾವು ಜಾನುವಾರುಗಳಲ್ಲಿ ಚರ್ಮ ರೋಗಗಳು ಇದ್ರ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಸ್ನೇಹಿತರೆ, ನೀವೆಲ್ಲ ನೋಡಿರಬಹುದು, ನಮ್ಮ ರಾಸುಗಳು, ದನ ಕರುಗಳೇ ಇರ್ಬೋದು, ಕುರಿ ಮೇಕೆಗಳೇ ಇರ್ಬೋದು, ಲೈಟ್ ಕಂಬಕ್ಕೋ ಅಥವಾ ಗೋಡೆಗೋ ಅಥವಾ ಒಂದು ಮರಕ್ಕೋ ಅವಾಗವಾಗ ಮೈಯನ್ನ ಉಜ್ಜುತ್ತಾ ಉಜ್ಜುತ್ತಾ ತುರಿಸ್ಕೊಳ್ಳೋದನ್ನ ನೀವು ಗಮನಿಸಿರ್ಬೋದು. ಇದು ತುಂಬಾ ಸಾಮಾನ್ಯವಾದ ಸಂಗತಿ. ಅದರಲ್ಲೂ ನಾಯಿಗಳನ್ನು ನೀವು ಗಮನಿಸಿರ್ಬೋದು, ತಮ್ಮ ಬಾಯಿಂದಲೇ ಹಲ್ಲಿನಿಂದ ಕಚ್ಚಿ ಕಚ್ಚಿ ಕಚ್ಚಿ ತಮಗೆ ಎಲ್ಲೆಲ್ಲಿ ನವೆ ಆಗ್ತಾ ಇರುತ್ತೆ ಅಲ್ಲಿ ತುರಿಸ್ಕೊಳ್ಳೋದನ್ನ ನೀವು ಗಮನಿಸಿರ್ಬೋದು. ಸೊ ಇದಕ್ಕೆಲ್ಲ ಕಾರಣ ಚರ್ಮ ರೋಗಗಳು. ಹೇಗೆ ಚರ್ಮ ರೋಗಗಳು ನಮ್ಮನ್ನ ಬಾಧಿಸ್ತವೋ ಹಾಗೇನೆ ನಮ್ಮ ದನಕರುಗಳನ್ನ ಹಾಗೂ ನಾಯಿ ಬೆಕ್ಕುಗಳನ್ನು ಕೂಡ ತುಂಬಾನೇ ಬಾಧಿಸ್ತವೆ. ಮನುಷ್ಯರಲ್ಲೂ ಕೂಡ ಅಷ್ಟೇನೆ. ಈ ಚರ್ಮ ರೋಗಗಳನ್ನ ವಾಸಿ ಮಾಡೋದಿದೆಯಲ್ಲ, ಅದು ತುಂಬಾನೇ ಕಷ್ಟದ ಕೆಲಸ. ಯಾರು ಚರ್ಮ ರೋಗವನ್ನ ಸರಿಯಾಗಿ ವಾಸಿ ಮಾಡ್ತಾನೋ ಅವನು ಅತ್ಯಂತ ಯಶಸ್ವಿ ವೈದ್ಯ ಆಗ್ತಾನೆ. ಅದು ಪಶುವೈದ್ಯದಲ್ಲೂ ಕೂಡ ನಿಜ ಆಗುತ್ತೆ. ನೋಡಿ, ಈ ಚರ್ಮ ರೋಗಗಳು ಹೇಗ್ ಬರ್ತವೆ? ಇದು ಚರ್ಮದ ಸೋಂಕು ಅಂತ ಹೇಳ್ಬೋದು. ನಾವು ಚರ್ಮದ ಸೋಂಕಿಗೆ ಹಲವಾರು ಬ್ಯಾಕ್ಟೀರಿಯಾಗಳು ಅಥವಾ ಶಿಲೀಂಧ್ರಗಳು ಕಾರಣ ಆಗ್ತವೆ. ಇನ್ನು ಕೆಲವೊಮ್ಮೆ ಮೈಟ್ಸ್ ಅಂತ ಹೇಳ್ತಾರೆ, ಅಂದ್ರೆ ಕಣ್ಣಿಗೆ ಕಾಣದಂತ ಚಿಕ್ಕ ಚಿಕ್ಕ ಹುಳುಗಳು ಚರ್ಮದ ಒಳಭಾಗದಲ್ಲಿ ಸೇರ್ಕೊಂಡು ಸೋಂಕನ್ನ ಉಂಟು ಮಾಡುತ್ತವೆ. ಸೊ ವಿಶೇಷವಾಗಿ ಸ್ವಚ್ಛತೆಯ ಕೊರತೆ ಇದ್ರೆ ನಮ್ಮ ಜಾನುವಾರುಗಳನ್ನ ಕೂಡ ನಾವು ಚೆನ್ನಾಗಿ ಅವಾಗವಾಗ ಮೈ ತೊಳೆದು ನೀಟಾಗಿ ಇಟ್ಕೋಬೇಕು. ನಾವು ಅದನ್ನ ಹೆಂಗ್ ಬೇಕಂಗ್ ಬಿಟ್ರೆ ಆ ಸ್ವಚ್ಛತೆಯ ಕೊರತೆಯಿಂದ ಏನಾಗುತ್ತೆ, ಚರ್ಮದ ಆರೋಗ್ಯ ಕಮ್ಮಿ ಆಗ್ತಾ ಬರುತ್ತೆ, ಚರ್ಮ ಕಳಾಹೀನವಾಗುತ್ತೆ, ಕಾಂತಿಹೀನವಾಗುತ್ತೆ, ಅದರಲ್ಲಿ ಶಿಲೀಂಧ್ರಗಳು ಅಥವಾ ಬ್ಯಾಕ್ಟೀರಿಯಾಗಳು ಸೇರ್ಕೊಂಡು ಈ ಸೋಂಕನ್ನ ಉಂಟು ಮಾಡಲಿಕ್ಕೆ ಸುಲಭ ಆಗ್ತದೆ. ಹಾಗೇನೆ ಹೇನು, ಉಣ್ಣೆ, ಚಿಗಟೆ ಇವುಗಳ ಕಾಟ ಕೂಡ ಜಾಸ್ತಿ ಇದ್ದಂತ ಸಂದರ್ಭದಲ್ಲಿ ಅವು ಕಚ್ಚಿರ್ತವೆ. ಆ ಕಚ್ಚಿ ಬಿಟ್ಟಂತ ಜಾಗದಲ್ಲಿ ಏನು ಚರ್ಮದಲ್ಲಿ ಒಂದು ರಂಧ್ರ ಆಗಿರ್ಬೋದು ಅಥವಾ ಒಂದು ಓಪನಿಂಗ್ ಇರ್ಬೋದು, ಅದ್ರ ಮುಖಾಂತರ ಈ ಬ್ಯಾಕ್ಟೀರಿಯಾಗಳು ಶಿಲೀಂಧ್ರಗಳು ಒಳಗಡೆ ಪ್ರವೇಶ ಮಾಡಿ ಮತ್ತೆ ಚರ್ಮದ ಸೋಂಕನ್ನ ಉಂಟು ಮಾಡತಕ್ಕಂಥ ಸಂಭವನೀಯತೆ ಹೆಚ್ಚಾಗಿರುತ್ತೆ. ಹಾಗಾಗಿ ಸ್ನೇಹಿತರೆ, ನಿಮ್ಮ ಜಾನುವಾರುಗಳನ್ನ ತುಂಬಾ ನೀಟಾಗಿಟ್ಕೊಳ್ಳಿ. ಸ್ವಚ್ಛತೆ ಅಂತಕ್ಕಂಥದ್ದು ಬಹಳ ಬಹಳ ಮುಖ್ಯ ಆಗ್ತದೆ. ಅದು ಯಾವುದೇ ಜಾನುವಾರು ಇರ್ಬೋದು, ಕುರಿ ಇರ್ಬೋದು, ಕರು ಇರ್ಬೋದು, ಹಸು, ದನ, ಎಮ್ಮೆ, ಏನೇ ಇರಲಿ, ತುಂಬಾ ಸ್ವಚ್ಛವಾಗಿ ನಾವು ನೋಡ್ಕೋಬೇಕಾಗತ್ತೆ. ಜೊತೆಯಲ್ಲಿ ಅವನ್ನ ನಾವೆಲ್ಲಿ ಬಿಡ್ತೀವಿ, ಕೊಟ್ಟಿಗೆ ಇರ್ಬೋದು ಅಥವಾ ಒಂದು ರೊಪ್ಪ ಇರ್ಬೋದು, ಅಲ್ಲಿ ಕೂಡ ನಾವು ಸ್ವಚ್ಛತೆಯನ್ನ ಕಾಪಾಡಬೇಕು. ಗಾಳಿ ಬೆಳಕು ಚೆನ್ನಾಗಿ ಆಡೋ ತರ ನಾವು ನೋಡ್ಕೊಳ್ಬೇಕು ಸ್ನೇಹಿತರೆ. ಆಮೇಲೆ ಈ ಚರ್ಮ ರೋಗದ ಲಕ್ಷಣಗಳು ಅಂದ್ರೆ ನಾನೇನು ಈ ತುರಿಸ್ಕೊಳ್ಳೋದು ಅಥವಾ ಮರಕ್ಕೆ ಉಜ್ಜೋದು, ಗೋಡೆಗೆ ಉಜ್ಜೋದು, ಇಂತಹ ಲಕ್ಷಣಗಳು ಕಂಡು ಬಂದ್ರೆ ತಕ್ಷಣ ನಾವು ಅದನ್ನ ನೋಡ್ಕೊಂಡು ಅದಕ್ಕೆ ಸರಿಯಾದ ರೀತಿಯಲ್ಲಿ ಚಿಕಿತ್ಸೆಯನ್ನ ಮಾಡಿಸ್ಬೇಕು ಸ್ನೇಹಿತರೆ. ಏನು ಈ ಚರ್ಮ ರೋಗದ ಲಕ್ಷಣಗಳು ಅಂತಂದ್ರೆ, ಯಾವ ಭಾಗದಲ್ಲಿ ಸೋಂಕು ಉಂಟಾಗಿರುತ್ತೆ ಅಂದ್ರೆ ಚರ್ಮದ ಯಾವ ಪ್ರದೇಶದಲ್ಲಿ ಸೋಂಕಾಗಿರುತ್ತೆ ಅಥವಾ ತುರಿಕೆ ಆಗಿರುತ್ತೆ, ಅಲ್ಲಿ ವಿಪರೀತವಾಗಿ ತುರಿಸ್ಕೊಳ್ಳಿಕ್ಕೆ ಶುರು ಮಾಡ್ತವೆ. ಕೆಲವೊಂದು ಬ್ಯಾಕ್ಟೀರಿಯಾಗಳಲ್ಲಿ ಅಥವಾ ಶಿಲೀಂಧ್ರಗಳಲ್ಲಿ ಈ ತುರಿಕೆ ಅನ್ನೋದು ಕಡಿಮೆ ಪ್ರಮಾಣದಲ್ಲಿರಬಹುದು, ಇನ್ನು ಕೆಲವುದರಲ್ಲಿ ತುಂಬಾ ಹೆಚ್ಚಿನ ಪ್ರಮಾಣದಲ್ಲಿರಬಹುದು. ದಿನೇ ದಿನ ಏನಾಗುತ್ತೆ, ಆ ಭಾಗದ ಕೂದಲು ಕೂಡ ಉದುರ್ತಾ ಬರುತ್ತೆ, ಜೊತೆಗೆ ಚರ್ಮ ಬಿರುಸಾಗ್ತಾ ಬರುತ್ತೆ. ನಾವು ಸಾಮಾನ್ಯವಾಗಿ ನೋಡಿರಬಹುದು, ಚರ್ಮ ತುಂಬಾ ಕಾಂತಿಯುತವಾಗಿದ್ರೆ ಅದು ಆರೋಗ್ಯವಂತ ರಾಸುಗಳ ಲಕ್ಷಣ ಅಂತ ಹೇಳ್ತೀವಿ. ಇಲ್ಲಿ ಚರ್ಮದ ಹೊಳಪು ಕಮ್ಮಿ ಆಗ್ತಾ ಬರುತ್ತೆ, ಆ ಚರ್ಮದ ಒಂದು ಏನು ಮೃದುತ್ವ ಅಂತ ಹೇಳ್ತೀವಿ, ಆ ಮೃದುತ್ವ ಕಮ್ಮಿಯಾಗಿ ಅದು ತುಂಬಾ ರಫ್ ಆಗುತ್ತೆ, ಬಿರುಸಾಗ್ತಾ ಬರುತ್ತೆ. ಹಾಗೇನೆ ಅಲ್ಲಲ್ಲಿ ಸಣ್ಣ ಸಣ್ಣ ಕಜ್ಜಿ ಗುಳ್ಳೆಗಳು ಅಥವಾ ಈ ಹುಳುಕಡ್ಡಿ ಅಂತ ಹೇಳ್ತೀವಿ, ಆ ಹುಳುಕಡ್ಡಿ ತರದ ಚಿಹ್ನೆಗಳು ಇವೆಲ್ಲವೂ ಕೂಡ ಕಾಣಿಸ್ಕೊಳ್ಬಹುದು. ಇತ್ತೀಚೆಗೆ ಪಶುವೈದ್ಯದಲ್ಲಿ ಕೂಡ ನಮಗೆ ಈ ಚರ್ಮ ರೋಗಗಳಿಗೆ ಸಾಕಷ್ಟು ಒಳ್ಳೆಯ ಔಷಧಿಗಳು ಲಭ್ಯ ಇದೆ. ನೀವು ಆರಂಭದ ಹಂತದಲ್ಲೇ ಪಶುವೈದ್ಯರನ್ನ ಕಂಡು ಇದಕ್ಕೆ ಬೇಕಾದಂತಹ ಸೂಕ್ತ ಚಿಕಿತ್ಸೆಯನ್ನ ಮಾಡಿಸಿದ್ರೆ ಬೇಗ ಈ ಚರ್ಮ ರೋಗವನ್ನ ನಾವು ವಾಸಿ ಮಾಡಿಕೊಳ್ಬಹುದು. ಹೆಚ್ಚು ದಿನ ತಡ ಮಾಡಿದ್ರೆ ಅಂದ್ರೆ ನಿರ್ಲಕ್ಷ್ಯ ಮಾಡಿ ಅದು ಕಂಪ್ಲೀಟ್ ಆಗಿ ತುಂಬಾ ಎಲ್ಲಾ ಕಡೆ ಸ್ಪ್ರೆಡ್ ಆದ್ಮೇಲೆ ನಾವು ಡಾಕ್ಟರ್ ಹತ್ರ ಹಸುಗಳನ್ನ ಕರ್ಕೊಂಡು ಹೋದ್ರೆ ಈ ಚಿಕಿತ್ಸೆ ಮಾಡ್ತಕ್ಕಂಥದ್ದು ಸ್ವಲ್ಪ ಕಷ್ಟ ಆಗ್ತದೆ. ಇತ್ತೀಚೆಗೆ ಯಾವ ಒಂದು ಬ್ಯಾಕ್ಟೀರಿಯಾ ಅಥವಾ ಯಾವ ಒಂದು ಸೂಕ್ಷ್ಮಾಣು ಜೀವಿಯಿಂದ ಈ ರೋಗ ಬಂದಿದೆ ಅಂತ ಕಂಡುಹಿಡಲಿಕ್ಕೂ ಕೂಡ ಸಾಕಷ್ಟು ಪ್ರಯೋಗಾಲಯ ಪರೀಕ್ಷೆಗಳು ಲಭ್ಯ ಇದೆ. ಸೊ ಆ ರೀತಿಯಾಗಿ ಸೂಕ್ತವಾದ ಪ್ರಯೋಗಾಲಯ ಪರೀಕ್ಷೆಯನ್ನು ಮಾಡಿಸಿ ಇಂಥದ್ದೇ ಒಂದು ಸೂಕ್ಷ್ಮಾಣು ಜೀವಿಯಿಂದ ಕಾಯಿಲೆ ಬಂದಿದೆ ಅಂತ ಕಂಡುಹಿಡಿದು ಅದಕ್ಕೆ ಸೂಕ್ತವಾದಂತಹ ಚಿಕಿತ್ಸೆಯನ್ನು ಕೂಡ ನಾವು ಮಾಡಿಸಬಹುದು. ಜೊತೆಗೆ ಸಾಕಷ್ಟು ಮನೆ ಮದ್ದುಗಳು ಕೂಡ ಲಭ್ಯ ಇದೆ. ಏನು ಮನೆ ಮದ್ದು ಪ್ರಯೋಗ ಮಾಡಬಹುದು ನೋಡೋಣ. ಈ ಚರ್ಮ ರೋಗಗಳಿಗೆ ರಾಮಬಾಣ ಅಂತಂದ್ರೆ ಈ ಬೇವಿನ ಎಣ್ಣೆ ಅಥವಾ ಹೊಂಗೆ ಎಣ್ಣೆ. ಬೇವಿನ ಎಣ್ಣೆ ಮತ್ತು ಹೊಂಗೆ ಎಣ್ಣೆಯನ್ನ ನಾವು ಚರ್ಮ ರೋಗಗಳಿಗೆ ದಿವ್ಯೌಷಧಿ ಅಂತ ಕೂಡ ಕರಿಬಹುದು. ಏನ್ ಮಾಡಬೇಕು, ಯಾವ ಭಾಗದಲ್ಲಿ ಸೋಂಕಿದೆ ಅಥವಾ ಚರ್ಮವನ್ನು ತುರಿಸ್ಕೊಳ್ತಾ ಇದ್ದಾವೆ ಆ ಭಾಗಕ್ಕೆ ಬೇವಿನ ಎಣ್ಣೆ ಸಿಕ್ಕಿದ್ರೆ ಬೇವಿನ ಎಣ್ಣೆ ಹಚ್ಚಿ ಅಥವಾ ಹೊಂಗೆ ಎಣ್ಣೆ ಸಿಕ್ಕಿದ್ರೆ ಹೊಂಗೆ ಎಣ್ಣೆ ಹಚ್ಚಿ. ಆದ್ರೆ ಇದನ್ನು ಹಚ್ಚುವಾಗ ಒಂದು ವಿಚಾರವನ್ನ ಗಮನ ಇಟ್ಕೊಳ್ಳಿ, ಮೇಲ್ಮುಖವಾಗಿ ಹಚ್ಚಬೇಕು. ಅಂದ್ರೆ ಕೂದಲುಗಳು ಕೆಳಮುಖವಾಗಿದ್ರೆ ನಾವು ಅದನ್ನ ಮೇಲ್ಮುಖವಾಗಿ ಔಷಧಿಯನ್ನ ಹೊಂಗೆ ಎಣ್ಣೆಯನ್ನ ಮೇಲ್ಮುಖವಾಗಿ ಹಚ್ಚುತ್ತಾ ಬರಬೇಕು. ಬೆಳಗ್ಗೆ ಸಾಯಂಕಾಲ ಬೆಳಗ್ಗೆ ಸಾಯಂಕಾಲ ಒಂದು 2-3 ದಿನಗಳ ಕಾಲ ಹಚ್ಚುತ್ತಾ ಬಂದ್ರೆ ಈ ಒಂದು ಸೋಂಕು ನಿಧಾನವಾಗಿ ಕಮ್ಮಿ ಆಗ್ತಾ ಬರುತ್ತೆ. ಇದ್ರ ಜೊತೆಗೆ 1 ಚಮಚ ಕಾಳುಮೆಣಸು ತಗೊಳ್ಳಿ, 1 ಚಮಚ ಅರಿಶಿನ ಪುಡಿ ತಗೊಳ್ಳಿ, ಹಾಗೇನೆ 1 ಚಮಚ ಹುಣಸೆ ಹಣ್ಣನ್ನು ತಗೊಳ್ಳಿ. ಈ 3 ಐಟಮ್ಸ್ ಅನ್ನ ಅಂದ್ರೆ ತಲಾ 1 ಚಮಚದಷ್ಟು ಕಾಳುಮೆಣಸು, ಅರಿಶಿನ ಪುಡಿ ಹಾಗೂ ಹುಣಸೆ ಹಣ್ಣನ್ನು ನಾವೇನ್ ಮಾಡಬೇಕು, ಬೇವಿನ ಎಣ್ಣೆನಲ್ಲಿ ಚೆನ್ನಾಗಿ ಬೆರೆಸಬೇಕು. ಚೆನ್ನಾಗಿ ಅರ್ದುಬಿಟ್ಟು ಬೆರೆಸಿಬಿಟ್ಟು ಇದನ್ನು ಕೂಡ ನಾವು ಔಷಧಿ ತರ ತಯಾರಿಸಿಕೊಂಡು ಬೆಳಗ್ಗೆ ಸಾಯಂಕಾಲ ಬೆಳಗ್ಗೆ ಸಾಯಂಕಾಲ ಎಲ್ಲಿ ಚರ್ಮದ ಸೋಂಕಿದೆಯೋ ಆ ಭಾಗಗಳಿಗೆ ಹಚ್ಚುತ್ತಾ ಬಂದ್ರೆ ಒಂದು 5 ದಿನಗಳಲ್ಲಿ ಚರ್ಮದ ಸೋಂಕು ಕಡಿಮೆ ಆಗ್ತದೆ. ಆಮೇಲೆ ಕರಿ ಜೀರಿಗೆ ಅಂತ ನೀವು ಕೇಳಿರಬಹುದು. ಇತ್ತೀಚಿನ ದಿನಗಳಲ್ಲಿ ಕೆಲವೊಂದು ಏನು ವಸ್ತು ಪ್ರದರ್ಶನಗಳಿರಬಹುದು, ಅಲ್ಲೆಲ್ಲ ಈ ಕರಿ ಜೀರಿಗೆಯನ್ನ ಜಾಸ್ತಿ ಮಾರಾಟ ಮಾಡ್ತಿರ್ತಾರೆ. ಸೊ ಈ ಕರಿ ಜೀರಿಗೆಯನ್ನ 1/2 ಚಮಚದಷ್ಟು ತಗೊಂಡು ಅದನ್ನ ಎಳ್ಳೆಣ್ಣೆನಲ್ಲಿ ಅರಿಬೇಕು. ಒಂದು 100 ಮಿಲಿಯಷ್ಟು ಎಳ್ಳೆಣ್ಣೆ ತಗೊಂಡು ಚೆನ್ನಾಗಿ ಅರ್ಕೊಳ್ಳಿ. ಅರ್ದುಬಿಟ್ಟು ಇದನ್ನು ಕೂಡ ಔಷಧಿ ತರ ಮಾಡಿಕೊಂಡು ಎಲ್ಲೆಲ್ಲಿ ಚರ್ಮದ ಸೋಂಕಿದೆಯೋ ಅಲ್ಲಿಗೆ ಬೆಳಗ್ಗೆ ಸಾಯಂಕಾಲ ಹಚ್ಚುತ್ತಾ ಬಂದರೂ ಕೂಡ 1 ವಾರದಲ್ಲಿ ನಿಮಗೆ ಗುಣ ಕಾಣಿಸೋದನ್ನ ನೀವು ನೋಡಬಹುದು. ಜೊತೆನಲ್ಲಿ ತುಳಸಿ ಎಲೆ ಮತ್ತೆ ಬೇವಿನ ಸೊಪ್ಪು ಜೊತೆಗೆ ಅರಿಶಿನ ಪುಡಿ, 1 ಹಿಡಿಯಷ್ಟು ತುಳಸಿ ಎಲೆ ತಗೊಳ್ಳಿ, 1 ಹಿಡಿಯಷ್ಟು ಬೇವಿನ ಸೊಪ್ಪು ತಗೊಳ್ಳಿ, 1-2 ಚಮಚ ಅರಿಶಿನ ಪುಡಿ ಬೆರೆಸಿಬಿಟ್ಟು ಅದನ್ನ ಅರ್ಕೊಳ್ಳಿ. ಒಳಕಲ್ಲಲ್ಲಿ ರುಬ್ಬಿದ್ರೆ ಒಳ್ಳೇದು, ಇಲ್ಲ ಮಿಕ್ಸಿ ಮಾಡ್ಕೊಂಡ್ರು ತೊಂದರೆ ಇಲ್ಲ. ಮಿಕ್ಸಿ ಮಾಡ್ಕೊಂಡು ಔಷಧಿ ತಯಾರು ಮಾಡಿಕೊಂಡು ಇದನ್ನು ಕೂಡ ನಾವು ಔಷಧಿ ತರ ಬೆಳಗ್ಗೆ ಸಾಯಂಕಾಲ 4-5 ದಿವಸ ಹಚ್ಚಿದ್ರು ಈ ಚರ್ಮದ ಸೋಂಕನ್ನು ನಾವು ಕಮ್ಮಿ ಮಾಡಬಹುದು. ವಿಶೇಷವಾಗಿ ಚರ್ಮದ ಸೋಂಕಿಗೆ ನಾವು ಬಳಸ್ತಕ್ಕಂಥ ಔಷಧಿಗಳಲ್ಲಿ ಬೇವಿನ ಎಣ್ಣೆ, ಹೊಂಗೆ ಎಣ್ಣೆ, ಹಾಗೇನೆ ಅರಿಶಿನ ಪುಡಿ, ಬೇವಿನ ಸೊಪ್ಪು ಇಂತ ಅತ್ಯಂತ ಸುಲಭವಾಗಿ ದೊರೆತಕ್ಕಂಥ ನಮ್ಮ ಮನೆಯ ಸುತ್ತಮುತ್ತಲ ಇರತಕ್ಕಂಥ ವಸ್ತುಗಳೇ ನಮಗೆ ಕೆಲಸಕ್ಕೆ ಬರ್ತವೆ. ಇವನ್ನ ಪ್ರಯೋಗ ಮಾಡಿಬಿಟ್ಟು ನಾವು ನಮ್ಮ ರಾಸುಗಳ ಚರ್ಮದ ಹೊಳಪನ್ನ ಕಾಪಾಡ್ಕೋಬಹುದು, ಚರ್ಮದ ರೋಗವನ್ನ ನಾವು ನಿವಾರಿಸಬಹುದು ಸ್ನೇಹಿತರೆ. ಹಾಗೇನೆ ಕೆಲವೊಮ್ಮೆ ನಮ್ಮ ರೈತರ ಅತ್ಯಂತ ಸಾಮಾನ್ಯವಾದ ಸಮಸ್ಯೆ, ಯಾರೇ ರೈತರು ಹಸುಗಳನ್ನು ಸಾಕಿರ್ತಕ್ಕಂಥವ್ರು, ವಿಶೇಷವಾಗಿ ನಮ್ಮ ಮಿಶ್ರತಳಿ ರಾಸುಗಳನ್ನು ಸಾಕಿರೋರು, ಯಾವುದೇ ಪಶುವೈದ್ಯರು ಅವರನ್ನ ಕಾಣಲಿ ಅಥವಾ ಕಾಂಪೌಂಡರ್ ಇನ್ಸ್ಪೆಕ್ಟರ್ ಯಾರೇ ಅವರನ್ನು ನೋಡ್ಲಿ, ಸರ್ ಯಾಕೋ ನಮ್ಮ ಹಸು ಸರಿಯಾಗಿ ಹಾಲೇ ಕೊಡ್ತಾ ಇಲ್ಲ, ಹಾಲನ್ನ ಇಂಪ್ರೂವ್ ಮಾಡ್ಲಿಕ್ಕೆ ಏನಾರ ಔಷಧಿ ಕೊಡಿ, ಇದು ಅತ್ಯಂತ ಸರ್ವೇ ಸಾಮಾನ್ಯವಾಗಿ ನಮ್ಮ ಪಶುಪಾಲಕರು ಕೇಳ್ತಕ್ಕಂತ ಒಂದು ಪ್ರಶ್ನೆ. ಏನು ಹಾಲನ್ನ ಇಳುವರಿ ಹೇಗೆ ಜಾಸ್ತಿ ಮಾಡೋದು, ಅದಕ್ಕೇನಾರು ಮ್ಯಾಜಿಕ್ ಮಾಡಬಹುದಾ ಅಂತಂದ್ರೆ, ಸ್ನೇಹಿತರೆ ಖಂಡಿತವಾಗ್ಲೂ ಯಾವುದೇ ಒಂದು ಮಂತ್ರದಂಡದಿಂದ ಆಗ್ಲಿ ಮ್ಯಾಜಿಕ್ ನಿಂದ ಆಗ್ಲಿ ಹಾಲಿನ ಇಳುವರಿಯನ್ನ ಹೆಚ್ಚು ಮಾಡಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕೇನ್ ಮಾಡ್ಬೇಕಪ್ಪ ಅಂತಂದ್ರೆ, ನಾವು ನಮ್ಮ ರಾಸುಗಳಿಗೆ ಸಮತೋಲನವಾದ ಆಹಾರವನ್ನ ನೀಡಬೇಕು. ಅದಕ್ಕೆ ಹೊಟ್ಟೆ ತುಂಬುವಷ್ಟು ಹಸಿರು ಮೇವು, ಜೊತೆಯಲ್ಲಿ 1-3-4 ಕೆಜಿಯಷ್ಟು ಒಣಮೇವು, ಹಾಗೇನೆ ಅದರ ಹಾಲಿನ ಇಳುವರಿಯ ಸಾಮರ್ಥ್ಯಕ್ಕೆ ಅನುಗುಣವಾಗಿ ದಾಣಿ ಮಿಶ್ರಣ ಅಥವಾ ತಿಂಡಿ ಮಿಶ್ರಣವನ್ನು ನಾವು ಸರಿಯಾಗಿ ಕೊಡ್ತಾ ಬಂದ್ರೆ ಖಂಡಿತವಾಗ್ಲೂ ಹಾಲಿನ ಪ್ರಮಾಣದಲ್ಲಿ ಇಳಿಕೆ ಆಗ್ತಕ್ಕಂತ ಸಂಭವ ಇರೋದಿಲ್ಲ. ಅಂದ್ರೆ ಇಳಿಕೆ ಆಗ್ಲೇಬೇಕು, ಅದೊಂದು ಕರ್ವ್ ಇರುತ್ತೆ. ಕರ್ವ್ ಹಾಕಿದ 2 ತಿಂಗಳವರೆಗೂ ಹಾಲು ರೈಸ್ ಆಗ್ತಾ ಹೋಗುತ್ತೆ, 2-6 ತಿಂಗಳವರೆಗೂ ಒಂದು ಮಟ್ಟವನ್ನ ಕಾಪಾಡಿಕೊಳ್ಳುತ್ತೆ, 6 ತಿಂಗಳಾದ್ಮೇಲೆ ನಿಧಾನವಾಗಿ ಕಮ್ಮಿ ಆಗ್ತಾ ಬರುತ್ತೆ. ಅದು ಒಂದು ಸೈಕಲ್ ಆ ರೀತಿಯಾಗಿ ಆಗುತ್ತೆ. ನೀವು ಏನೋ ಒಂದು ಮ್ಯಾಜಿಕ್ ಮಾಡಿ ಅಥವಾ ಯಾವುದೋ ಒಂದು ಔಷಧಿ ಹಾಕಿ ನಾನು ಹಾಲನ್ನ ಇಂಪ್ರೂವ್ ಮಾಡ್ಕೊಳ್ತೀನಿ ಅಂದ್ರೆ ಅದು ಸಾಧ್ಯವಿಲ್ಲ. ಆದಾಗ್ಯೂ ಕೂಡ ಏನಾದರೂ ಆಯುರ್ವೇದದಲ್ಲಿ ಇದೆಯಾ, ಏನಾದರೂ ಗಡ್ಡೆ ಹಾಕ್ಬೋದಾ ಅಂತಂದ್ರೆ, ಶತಾವರಿ ಗಡ್ಡೆ ಅಂತ ಸಿಗುತ್ತೆ, ಆ ಶತಾವರಿ ಗಡ್ಡೆಯನ್ನು ಬಳಸಿಕೊಂಡು ನಾವು ಖಂಡಿತವಾಗ್ಲೂ ಸ್ವಲ್ಪ ಮಟ್ಟಿಗೆ ಹಾಲನ್ನ ಇಂಪ್ರೂವ್ ಮಾಡ್ಕೊಳ್ಬಹುದು. ಯಾವ ರೀತಿ ಮಾಡೋದು ಅಂತ ಹೇಳ್ತೀನಿ ಕೇಳಿ. 1/4 ಕೆಜಿಯಷ್ಟು ಹೆಸರು ಕಾಳನ್ನ ಮೊಳಕೆ ಕಟ್ಟಿಟ್ಕೊಳ್ಳಿ. ಈ ಮೊಳಕೆ ಕಟ್ಟಿದ ಹೆಸರು ಕಾಳನ್ನ ನೀವು 1/4 ಕೆಜಿ ಶತಾವರಿ ಗಡ್ಡೆ ಜೊತೆ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಜಜ್ಜಿಕೊಳ್ಳಿ. 1/4 ಕೆಜಿ ಶತಾವರಿ ಗಡ್ಡೆ ಹಾಗೂ 1/4 ಕೆಜಿ ಮೊಳಕೆ ಬರಿಸಿದ ಹೆಸರು ಕಾಳನ್ನ ಚೆನ್ನಾಗಿ ಜಜ್ಜಿಕೊಂಡು ಅದಕ್ಕೆ 100 ಗ್ರಾಂನಷ್ಟು ಬೆಲ್ಲ ಸೇರಿಸಿ, 1/4 ಲೀಟರ್ಷ್ಟು ಹಾಲು ಸೇರಿಸಿ, ಇಷ್ಟನ್ನು ಹಾಕಿಬಿಟ್ಟು ಅದನ್ನ ಕುದಿಸ್ಬೇಕು. ಕುದಿಸ್ಬಿಟ್ಟು ಈ ರೀತಿ ತಯಾರಿಸಿದಂತ ಔಷಧಿಯನ್ನ ದಿನಕ್ಕೆ 1 ಸಲದ ಹಾಗೆ 2-3 ದಿನ ಕುಡಿಸಿದ್ರೆ ಹಾಲು ಸ್ವಲ್ಪ ಮಟ್ಟಿಗೆ ಉತ್ತಮ ಆಗುತ್ತೆ ಅನ್ನೋದಕ್ಕಿಂತ ಹೆಚ್ಚಾಗಿ ಕೆಚ್ಚಲಿನ ಆರೋಗ್ಯ ಸ್ವಲ್ಪ ಇಂಪ್ರೂವ್ ಆಗುತ್ತೆ. ಆ ಕೆಚ್ಚಲಿನಲ್ಲಿರತಕ್ಕಂಥ ಗ್ರಂಥಿಗಳೇನಿದ್ದಾವೆ ಅವು ಸ್ವಲ್ಪ ಉದ್ದೀಪನಗೊಳ್ಳುತ್ತವೆ. ಈ ಸಂದರ್ಭದಲ್ಲಿ ನೀವು ನಾನು ಮುಂಚೆ ಹೇಳಿದಾಗೆ ರಾಸುಗಳಿಗೆ ಸಮತೋಲನ ಆಹಾರವನ್ನು ನೀಡಿದ್ರೆ ಅವು ಹಾಲಿನ ಇಳುವರಿಯನ್ನು ಸ್ವಲ್ಪ ಉತ್ತಮಪಡಿಸಿಕೊಳ್ತಾ ಹೋಗುತ್ತವೆ ಅಂತ ಹೇಳಬಹುದು ಸ್ನೇಹಿತರೆ. ಸೊ ಇದರ ಈ ರೀತಿಯಾಗಿ ಜಾನುವಾರುಗಳ ಹಲವಾರು ಸಮಸ್ಯೆಗೆ ನಾವು ಸಾಕಷ್ಟು ಮಾಹಿತಿಯನ್ನ ನೀಡಿದೀವಿ. ಇನ್ನೂ ಹೆಚ್ಚಿನ ಮಾಹಿತಿಯನ್ನು ನಿಮಗೆ ನಾನು ನೇರವಾಗಿ ನೀಡಲಿಕ್ಕೆ ಸಾಧ್ಯ ಇದೆ. ನೀವು ನನ್ನ ದೂರವಾಣಿಯ ಮೂಲಕ ಸಂಪರ್ಕಿಸಬಹುದು. ಜೊತೆಗೆ ಈ ಸಂದರ್ಭದಲ್ಲಿ ನಾನು ಕೆಲವೊಂದು ಕಿವಿ ಮಾತುಗಳನ್ನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾನು ಈ ಒಂದು ಜನಪದ ಪಶುವೈದ್ಯ ಸರಣಿಯ ಆರಂಭದಲ್ಲೇ ನಿಮಗೆ ಒಂದು ಕವನವನ್ನ ಉಲ್ಲೇಖಿಸಿದ್ದೆ. ಜಿ ಎಸ್ ನರಸಿಂಹಾಚಾರ್ ಅವರು ಬರೆದಿರತಕ್ಕಂತ ಒಂದು ಕವನ, ಇಟ್ಟರೆ ಸಗಣಿಯಾದೆ ತಟ್ಟಿದರೆ ಕುರುಳಾದೆ ಸುಟ್ಟರೆ ನೊಸಲ ವಿಭೂತಿಯಾದೆ ತಟ್ಟದೆ ಹಾಕಿದರೆ ಮೇಲು ಗೊಬ್ಬರವಾದೆ ನೀನಾರಿಗಾದೆಯೋ ಎಲೆಮಾನವ ಅಂತಕ್ಕಂತ ಕವನವನ್ನ ಉದ್ಧರಿಸಿದ್ದೆ. ಆ ಕವನದ ಕೊನೆಯ ಸಾಲುಗಳನ್ನ ಕೊನೆಯಲ್ಲಿ ಹೇಳ್ತೀನಿ ಅಂತ ಕೂಡ ನಿಮಗೆ ಹೇಳಿದ್ದೆ. ಸೊ ಆ ಸಾಲುಗಳು ಈ ರೀತಿ ಇವೆ ಸ್ನೇಹಿತರೆ. ಉಳುವೆನ ಭೂಮಿಯನು ಹೊರುವೆನ ಹೇರನ್ನು ತುಳಿದು ಕಡ್ಡಿಯ ವಿಂಗಡಿಸುವೆ ಕಳಪೆಯಾಗಿಹ ನೆಲವ ನಗುವ ತೋಪನು ಮಾಳ್ಪೆ ನೀನಾರಿಗಾದೆಯೋ ಎಲೆಮಾನವ ನೀನಾರಿಗಾದೆಯೋ ಹಾದಿ ಬೀದಿಯಲ್ಲಿರುವ ಕಸದ ಹುಲ್ಲನ್ನು ಹುಡುಕಿ ಮೇದು ಮನೆಗೈದಿ ನಾನಮೃತವ ನೀವೆ ಅದನುಂಡು ನನಗೆರಡು ಬಗೆವ ಮಾನವ ಹೇಳು ನೀನಾರಿಗಾದೆಯೋ ಎಲೆಮಾನವ ನೀನಾರಿಗಾದೆಯೋ. ಅಂದ್ರೆ ಸ್ನೇಹಿತರೆ, ನನ್ನ ಉದ್ದೇಶ ಇಷ್ಟೇನೆ, ಜಾನುವಾರುಗಳನ್ನ ಹಸು ದನ ಎಮ್ಮೆ ಕರು ಕುರಿ ಯಾವುದೇ ಇರ್ಬೋದು ಹಂದಿ ಇರ್ಬೋದು ಅದನ್ನ ಕೇವಲ ನಮ್ಮ ಲಾಭಕ್ಕಾಗಿ ಮಾತ್ರ ನಾವು ಸಾಕಬಾರದು. ಅದನ್ನ ಸಾಕೋದ್ರಿಂದ ನಮಗೆ ಕೇವಲ ಧನ ಸಂಪಾದನೆ ಅಷ್ಟೇ ಅಲ್ಲ, ನಮಗೊಂದು ಪುಣ್ಯ ಕೂಡ ಸಂಪಾದನೆ ಆಗ್ತಕ್ಕಂತ ಮನೋಭಾವನೆ ನಮ್ಮಲ್ಲಿರಬೇಕು. ವಿಶೇಷವಾಗಿ ನಾನು ಹಲವಾರು ಬಾರಿ ಈ ಒಂದು ಕಾರ್ಯಕ್ರಮದಲ್ಲಿ ಹೇಳಿರೋ ಹಾಗೆ ಪ್ರಾಣಿ ಕಲ್ಯಾಣ ಅಥವಾ ಅನಿಮಲ್ ವೆಲ್ಫೇರ್ ಅನ್ನೋದನ್ನ ನಾವು ಗಮನದಲ್ಲಿ ಇಟ್ಕೊಂಡಿರಬೇಕು. ಪ್ರಾಣಿಗಳ ಮೇಲೆ ಯಾವುದೇ ರೀತಿಯ ಹಿಂಸೆ ಸಲ್ಲದು, ಪ್ರಾಣಿಗಳನ್ನ ನಮ್ಮ ಮನೆ ಮಕ್ಕಳ ಹಾಗೆಯೇ ನಾವು ನೋಡ್ಕೊಳ್ಬೇಕು ಅನ್ನೋದು ನನ್ನ ಒಂದು ಭಾವನೆ, ನನ್ನ ಕಿವಿ ಮಾತು ಕೂಡ ಅದೇನೆ. ಬಸವಣ್ಣನವರು ಹೇಳಿರ್ತಕ್ಕಂಥ ವಚನ ಕೂಡ ನಿಮಗೆ ನೆನಪಿರಬಹುದು, ದಯೆಯಿಲ್ಲದ ಧರ್ಮವದ ಆವುದಯ್ಯ ದಯೆಯೇ ಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿ ದಯವೇ ಧರ್ಮದ ಮೂಲವಯ್ಯ ಕೂಡಲ ಸಂಗಮ ದೇವ ಅನ್ನೋ ಹಾಗೆ ನಮ್ಮ ಜಾನುವಾರುಗಳ ಮೇಲೆ ದಯೆ ಇರಲಿ, ಅವುಗಳ ಮೇಲೆ ಪ್ರೀತಿ ಇರಲಿ, ಅವುಗಳ ಮೇಲೆ ವಿಶ್ವಾಸ ಇರಲಿ. ಈ ದಯೆ ಪ್ರೀತಿ ವಿಶ್ವಾಸ ನಿಮ್ಮಲ್ಲಿದ್ರೆ ಅವುಗಳ ಉತ್ಪಾದಕತೆ ತಾನೇ ತಾನಾಗಿ ಇಂಪ್ರೂವ್ ಆಗುತ್ತೆ, ತಮ್ಮಲ್ಲಿರ್ತಕ್ಕಂಥ ಎಲ್ಲವನ್ನೂ ಅವು ನಿಮಗೆ ಧಾರೆ ಎರೆದು ಕೊಡ್ತವೆ ಅಂತ ಹೇಳ್ತೀನಿ. ಹಾಗೇನೆ ಸರ್ವಜ್ಞನ ಇನ್ನೊಂದು ವಚನದ ಮೂಲಕ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ಸರ್ವಜ್ಞನ ತ್ರಿಪದಿಗಳಲ್ಲಿ ಜಾನುವಾರುಗಳ ಮೌಲ್ಯವನ್ನು ಕೂಡ ಅವನು ತಿಳಿಸಿದಾನೆ. ಆಗಿನ ಕಾಲದಲ್ಲಿ ಜಾನುವಾರುಗಳಿಗೆ ವಿಶೇಷವಾಗಿ ಹಸುಗಳಿಗೆ ತುರುಗಳು ಅಂತ ಕರೀತಾ ಇದ್ರು. ಸರ್ವಜ್ಞ ಹೀಗೆ ಹೇಳ್ತಾನೆ, ತುರು ಕರು ಇಲ್ಲದ ಊರು ನರಕ ಭಾಜನ ಮಪ್ಪು. ಅಂದ್ರೆ ಹಸು ಕರು ಇಲ್ಲದೆ ಇರೋ ಊರು ನರಕಕ್ಕೆ ಸಮಾನ ಅಂತ ಹೇಳ್ತಾನೆ ಸರ್ವಜ್ಞ. ತುರು ಕರು ಇಲ್ಲದ ಊರು ನರಕ ಭಾಜನ ಮಪ್ಪು, ತುರು ಕರು ಕರೆದರೆ ಉಣಬಹುದು ಉಡಬಹುದು, ತುರು ಕರುವೆ ದೈವ ಸರ್ವಜ್ಞ. ಸ್ನೇಹಿತರೆ, ನೀವು ಸಾಕತಕ್ಕಂತ ಹಸು ಕರು ಎಮ್ಮೆ ಕುರಿ ಮೇಕೆಗಳು ದೈವಕ್ಕೆ ಸಮಾನ. ನೀವು ಬೇರೆ ಯಾವ ದೇವರನ್ನು ಪೂಜೆ ಮಾಡೋದು ಬೇಕಿಲ್ಲ. ಈ ನಿಮ್ಮ ಜಾನುವಾರುಗಳನ್ನ ಚೆನ್ನಾಗಿ ನೋಡ್ಕೊಂಡ್ರೆ, ಅವನ್ನ ಪ್ರೀತಿಯಿಂದ ವಿಶ್ವಾಸದಿಂದ ಮೈದಡವಿ ಅವುಗಳನ್ನ ಮಾತಾಡಿಸಿದ್ರೆ ಅದೇ ದೊಡ್ಡ ಈಶ ಸೇವೆ ಅಂತ ಹೇಳ್ತಾ ಈ ಕಾರ್ಯಕ್ರಮ ಸರಣಿಯನ್ನ ನಾವು ಇವತ್ತಿಗೆ ಮುಗಿಸ್ತಾ ಇದ್ದೀವಿ. ನಿಮಗೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಿದ್ರೆ ಯಾವ ಸಂದರ್ಭದಲ್ಲಿ ಬೇಕಾದರೂ ನನ್ನನ್ನು ಸಂಪರ್ಕಿಸಬಹುದು. ನನ್ನ ದೂರವಾಣಿ ಸಂಖ್ಯೆ 9008 9882. ಮತ್ತೊಮ್ಮೆ ಹೇಳ್ತೀನಿ, 9008 9882. ಇಲ್ಲಿಗೆ ಜನಪದ ಪಶುವೈದ್ಯ ಸರಣಿ ಮುಕ್ತಾಯವಾಗ್ತಾ ಇದೆ. ನಿಮ್ಮೆಲ್ರಿಗೂ ನಮಸ್ಕಾರ. ಈ ಕಾರ್ಯಕ್ರಮವನ್ನು ನಡೆಸಲಿಕ್ಕೆ ಸಹಾಯ ನೀಡಿದಂತ ಆಕಾಶವಾಣಿ ಹಾಸನ ಹಾಗೂ ಈ ಕಾರ್ಯಕ್ರಮದಲ್ಲಿ ನಾನು ಹೇಳಿದಂತ ಹಲವಾರು ಔಷಧಿಗಳನ್ನು ದಾಖಲಿಸಿರ್ತಕ್ಕಂಥ ಬೈಫ್ ಸಂಸ್ಥೆಗೆ ಆಭಾರಿಯಾಗಿರ್ತೇನೆ. ನಮಸ್ಕಾರ. ಇಟ್ಟರೆ ಸಗಣಿಯಾದೆ ತಟ್ಟಿದರೆ ಕುರುಳಾದೆ ಸುಟ್ಟರೆ ನೊಸಲಿಗೆ ವಿಭೂತಿಯಾದೆ ತಟ್ಟದೆ ಹಾಕಿದರೆ. ಇದುವರೆಗೂ ಜನಪದ ಪಶುವೈದ್ಯ ಪಶು ಚಿಕಿತ್ಸೆಯಲ್ಲಿ ಮನೆ ಮದ್ದು ಕುರಿತಾದ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಬರವಾದೆ ನೀನಾರಿಗಾದೆಯೋ ಎಲೆ ಮಾನವ ಹರಿ ಹರಿ ನಾನು. ತಾಂತ್ರಿಕ ಮಾಹಿತಿ ಡಾಕ್ಟರ್ ಪಿ ರವಿಕುಮಾರ್. ಪರಿಕಲ್ಪನೆ ಹಾಗೂ ನಿರ್ಮಾಣ ಎನ್ ಕೇಶವಮೂರ್ತಿ. ಸಂಕಲನ ಗೌರ ರವಿಶಂಕರ್. ಇದು ಹಾಸನ ಆಕಾಶವಾಣಿಯ ಹೆಮ್ಮೆಯ ಕಾಣಿಕೆ. ಮಧುರ ಗಾನ ಕಾದೆ ಹರಿಹರಿ ಗೋವು ನಾನು ಹರಿಹರಿ ಗೋವು ನಾನು ನಮ್ಮೆಲ್ಲ ರೈತ ಬಂಧುವರಿಗೆ ನಮಸ್ಕಾರ. ಇಂದಿನ ಕೃಷಿ ಲೋಕ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ರೈತ ಬಂಧುವರೇ, ಇಂದಿನ ಈ ಕಾರ್ಯಕ್ರಮದಲ್ಲಿ ಹಾಸನ ಜಿಲ್ಲೆಯಲ್ಲಿ ಬರುವ ಮುಂದಿನ 5 ದಿನಗಳ ಕಾಲ ಹವಾಮಾನ ಯಾವ ರೀತಿ ಇರಲಿದೆ ಅನ್ನುವ ಕುರಿತಂತೆ ಮಾಹಿತಿಯನ್ನ ನೀಡಲಿದ್ದಾರೆ. ಹಾಸನ ತಾಲೂಕು ಕಂದಳಿಯ ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥರಾದ ಡಾಕ್ಟರ್ ರಾಜೇಗೌಡ ಅವರು. ಆತ್ಮೀಯ ರೈತ ಬಾಂಧವರೇ, ನಾನು ಡಾಕ್ಟರ್ ರಾಜೇಗೌಡ, ಹಿರಿಯ ವಿಜ್ಞಾನಿಯಾಗಿ ಮುಖ್ಯಸ್ಥ ಕೃಷಿ ವಿಜ್ಞಾನ ಕೇಂದ್ರ ಹಾಸನದಿಂದ ಮಾತಾಡ್ತಿದ್ದೀನಿ. ಆತ್ಮೀಯ ರೈತ ಬಾಂಧವರೇ, ಮುಂದಿನ 5 ದಿನಗಳಲ್ಲಿ ಮಳೆ ಎಷ್ಟು ಪ್ರಮಾಣದಲ್ಲಿ ಬೀಳುತ್ತೆ, ಎಷ್ಟು ಉಷ್ಣಾಂಶ ಇರುತ್ತೆ, ಎಷ್ಟು ತೇವಾಂಶ ಇರುತ್ತೆ, ಗಾಳಿಯ ವೇಗ ಎಷ್ಟಿರುತ್ತೆ ಎಂಬ ಮಾಹಿತಿಯನ್ನ ತಂದು ಕೊಡ್ತೇನೆ. ಆತ್ಮೀಯ ರೈತ ಬಾಂಧವರೇ, ಶನಿವಾರ ಇಂದು 5ನೇ ತಾರೀಕು 16 ಮಿಲಿಮೀಟರ್ ಮಳೆ ಬೀಳುವ ಸಾಧ್ಯತೆ ಇದೆ. ಭಾನುವಾರ 6ನೇ ತಾರೀಕು 26 ಮಿಲಿಮೀಟರ್ ಮಳೆ ಬೀಳುವ ಸಾಧ್ಯತೆ ಇದೆ. ಸೋಮವಾರ 7ನೇ ತಾರೀಕು 40 ಮಿಲಿಮೀಟರ್ ಮಳೆ ಬೀಳುವ ಸಾಧ್ಯತೆ ಇದೆ. ಮಂಗಳವಾರ 8ನೇ ತಾರೀಕು 26 ಮಿಲಿಮೀಟರ್ ಮಳೆ ಬೀಳುವ ಸಾಧ್ಯತೆ ಇದೆ. ಬುಧವಾರ 9ನೇ ತಾರೀಕು 37 ಮಿಲಿಮೀಟರ್ ಮಳೆ ಬೀಳುವ ಸಾಧ್ಯತೆ ಇದೆ. ಅಂದ್ರೆ ಒಟ್ಟಾರೆಯಾಗಿ ಮುಂದಿನ ಶನಿವಾರದಿಂದ ಬುಧವಾರದವರೆಗೆ ಹೆಚ್ಚು ಮಳೆ ಆಗುವ ಸಾಧ್ಯತೆ ಇದೆ. ಹಾಗಾಗಿ ರೈತ ಬಾಂಧವರು ಇದಕ್ಕೆ ತಕ್ಕ ಹಾಗೆ ತಮ್ಮ ಕೃಷಿ ಚಟುವಟಿಕೆಯನ್ನ ಅಳವಡಿಸಿಕೊಳ್ಬೇಕಾಗ್ತದೆ. ಹಾಗೆ ಉಷ್ಣಾಂಶವನ್ನ ನಾವು ನೋಡೋದಾದ್ರೆ ಕನಿಷ್ಠ 28-29 ಡಿಗ್ರಿ ಸೆಲ್ಸಿಯಸ್ ಇರುತ್ತೆ, ಕನಿಷ್ಠ 19-20 ಡಿಗ್ರಿ ಸೆಲ್ಸಿಯಸ್ ಇರುತ್ತೆ. ತೇವಾಂಶವನ್ನ ನೋಡೋದಾದ್ರೆ ಕನಿಷ್ಠ 83-84% ಇರ್ತದೆ, ಗರಿಷ್ಠ 85-86% ಇರ್ತದೆ. ಅಂದ್ರೆ ತೇವಾಂಶವು ಜಾಸ್ತಿ ಇರ್ತದೆ, ಉಷ್ಣಾಂಶ ಕಡಿಮೆ ಇರ್ತದೆ, ಹಾಗೆ ಗಾಳಿ ವೇಗ ತುಸು ಜಾಸ್ತಿ ಇರ್ತದೆ. ಗಂಟೆಗೆ 18-20 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಚಲಿಸ್ತಾ ಇರ್ತದೆ. ಒಟ್ಟಾರೆ ಹೇಗೆ ಹೇಳುತ್ತಂದ್ರೆ ಮುಂದಿನ ವಾರ ಶನಿವಾರದಿಂದ ಬುಧವಾರದವರೆಗೆ ಹೆಚ್ಚು ಮಳೆ ಆಗುವ ಸಾಧ್ಯತೆ ಇದೆ. ಹಾಗಾದ್ರೆ ಕೆಲವೊಂದು ಪ್ರಮುಖ ಬೆಳೆಗಳಿಗೆ ನಮ್ಮ ಜಿಲ್ಲೆಯ ಪ್ರಮುಖ ಬೆಳೆಗಳಾದ ರಾಗಿ ಈಗ ತೆಂಡೆ ಹೊಡೆಯುವ ಅಂತಿದೆ. ಈಗಾಗಲೇ ರೈತ ಬಾಂಧವರು ಕುಂಟೆ ಹೊಡೆದು ಕಳೆ ತೆಗೆದು ಗೊಬ್ಬರವನ್ನು ಹಾಕ್ತಾ ಇದ್ದೀರಾ. ಈ ಒಂದು ಸಂದರ್ಭದಲ್ಲಿ ರಾಗಿಗೆ ಏನೇನಾದ್ರೂ ಕಂಡು ಬಂದಲ್ಲಿ ಡೈಲಿಟೇಟ್ ಎಂಬ ಔಷಧಿಯನ್ನ ಪ್ರತಿ ಲೀಟರ್ಗೆ 1.7 ಮಿಲಿಯನ್ನ ಬೆರೆಸಿಕೊಂಡು ಸಿಂಪರಣೆ ಮಾಡಿದ್ರೆ ರಾಗಿಯ ಎಲೆಯಲ್ಲಿರ್ತಕ್ಕಂತ ಏನೋಕರೆ ಹೋಗುತ್ತೆ. ಹಾಗೆ ರಾಗಿಗೆ ಬೆಂಕಿ ರೋಗ ಏನಾದ್ರೂ ಬಂದ್ರೆ ಮ್ಯಾಂಕೋಸೇಟ್ ಈ ಒಂದು ಔಷಧಿಯನ್ನ ಪ್ರತಿ ಲೀಟರ್ಗೆ 2 ಗ್ರಾಂ ಮಿಶ್ರಣ ಮಾಡಿ ಸಿಂಪರಣೆ ಮಾಡಬೇಕು. ಅಥವಾ ಕಾರ್ಬನ್ ಡೀರಿಯಂ ಎಂಬ ಔಷಧಿಯನ್ನ 1 ಲೀಟರ್ಗೆ 1 ಗ್ರಾಂ ಮಿಶ್ರಣ ಮಾಡಿಕೊಂಡು ಸಿಂಪರಣೆ ಮಾಡಬೇಕಾಗ್ತದೆ. ಇನ್ನು ಭತ್ತಕ್ಕೆ ಬಂದ್ರೆ ಭತ್ತಕ್ಕೆ ಈಗಾಗಲೇ ನಾಟಿ ಮಾಡಿ ಮುಗಿಸಿದ್ರಾ, ಈಗಾಗಲೇ ಇಂತಹ ಸಂದರ್ಭದಲ್ಲಿ ಎಲೆ ಸುರುಳಿ ಕೀಟ ಬರುವ ಸಾಧ್ಯತೆ ಇದೆ. ಈ ಎಲೆ ಸುರುಳಿ ಕೀಟವನ್ನ ತಾವೇನಾದ್ರೂ ಕಟ್ಟೆ ಹೆಚ್ಚಿದಲ್ಲಿ ತಾವು ದಯಮಾಡಿ ಕ್ಲೋರೋಪೈರಿಪಾಸ್ ಎಂಬ ಔಷಧಿಯನ್ನ ಪ್ರತಿ ಲೀಟರ್ಗೆ 2 ಮಿಲಿಯನ್ ಮಿಶ್ರಣ ಮಾಡಿಕೊಂಡು ಸಿಂಪರಣೆ ಮಾಡಿ ಎಲೆ ಸುರುಳಿ ಕೀಟ ಹೋಗುತ್ತೆ. ಹಾಗೆ ಶುಂಠಿಯಲ್ಲಿ ಈಗ ಹೆಚ್ಚು ಮಳೆ ಇರೋದ್ರಿಂದ ಕೊಳೆ ರೋಗ ಬರುವ ಸಾಧ್ಯತೆ ಇದೆ. ಅದಕ್ಕಾಗಿ ದಯಮಾಡಿ ಶುಂಠಿ ಮತ್ತು ಅರಿಶಿನ ರೈತರು ಬಸಿದಾಳುಗಳನ್ನ ಕುಡಿ, ನೀರು ಹರಿದು ಹೋಗ್ಬೇಕಾಗ್ತದೆ, ನೀರು ನಿಲ್ಸ್ಕೋಬಾರ್ದು. ಈ ಬಾಳೆಗೆ ಪನಾಮ ಸೊರಬು ರೋಗ ಬರುವ ಸಾಧ್ಯತೆ ಇದೆ. ಹಾಗೇನಾದ್ರೂ ಕಂಡು ಬಂದಲ್ಲಿ ಸೊರಬು ರೋಗ, ತಾವು 0.2% ಕಾರ್ಬನ್ ಡೈಜಿಯಂ ಅನ್ನ ತಾವು ಸಿಂಪರಣೆ ಮಾಡಿದ್ರೆ ಈ ಪನಾಮ ಸೊರಬು ರೋಗ ಹೋಗುತ್ತೆ. ರೈತ ಬಾಂಧವರೇ, ಇಷ್ಟು ಮಾಹಿತಿಯನ್ನ ತಮ್ಮ ಕೊಡ್ತಾ ಇದ್ದೀನಿ. ಮುಂದಿನ ಶನಿವಾರ ತಮ್ಮನ್ನು ಭೇಟಿಯಾಗ್ತೇನೆ. ನಮಸ್ಕಾರ. ಇದುವರೆಗೆ ಹಾಸನ ಜಿಲ್ಲೆಯಲ್ಲಿ ಬರುವ ಮುಂದಿನ 5 ದಿನಗಳ ಕಾಲ ಹವಾಮಾನ ಯಾವ ರೀತಿ ಇರಲಿದೆ ಅನ್ನುವ ಕುರಿತಂತೆ ಮಾಹಿತಿಯನ್ನ ನೀಡಿದವರು ಹಾಸನ ತಾಲೂಕು ಕಂದಳಿಯ ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥರಾದ ಡಾ ರಾಜೇಗೌಡ ಅವರು. ಇದು ಇಂದಿನ ಕೃಷಿ ಲೋಕ. ಮತ್ತೆ ಮುಂದಿನ ಕೃಷಿ ಲೋಕ ಕಾರ್ಯಕ್ರಮದೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ. ಇದುವರೆಗೆ ಕೃಷಿ ಲೋಕ ಕೇಳಿದಿರಿ. ಸಿದ್ಧಪಡಿಸಿದವರು ಗೋರಾ ರವಿಶಂಕರ್. ಎಲ್ಲಿ ಹೊಂಟಾರಿ ಇವರು? ಸಿದ್ದಣ್ಣ ಯಾವ ಕಡೆಪ್ಪ? ಗ್ರಾಮ ಪಂಚಾಯತಿ ಕಡೆಗೆ. ನಾನು ಗ್ರಾಮ ಪಂಚಾಯತಿಗೆ ಹೊಂಟೀನಿ. ಏನೋ ನಾನು ಪಂಚಾಯತಿ ಕಡೆ ಹೊಂಟೀನಿ. ಇದೇನಿದು, ಎಲ್ಲಾರು ಗ್ರಾಮ ಪಂಚಾಯತಿ ಕಡೆ ಹೊಂಟಾರಲ್ಲ. ಬುಡಣ್ಣ ಇಲ್ಲಿ ಕುಂತ ಏನ್ ಮಾಡ್ತಿ? ನೀನು ನಡಿ. ಯಾಕ ರೊಕ್ಕ ಹಂಚ್ತಾರೇನು ಪಂಚಾಯತಿಯಾಗ? ಹೌದು, ಮಹಾತ್ಮಾ ಗಾಂಧಿ ನರೇಗಾ ಯೋಜನೆ ಶುರು ಆಗ್ಯದ, ಕೂಲಿ ಕೆಲಸ ಕೊಡ್ತಾರ. ನಡಿಯೋ ಎಂತ ಬಂಗಾರದಂತ ಸುದ್ದಿ ಹೇಳಿದು, ನಡಿ ಬಂದೆ. ನರೇಗಾ ಯೋಜನೆ ಅಡಿ ಕೂಲಿ ಕೆಲಸ ಮಾಡಲು ಇಂದೇ ಜಾಬ್ ಕಾರ್ಡ್ ಮಾಡಿಸಿ. ಇದಕ್ಕಾಗಿ ಬ್ಯಾಂಕ್ ಖಾತೆ ಮತ್ತು ಅದೇ ಗ್ರಾಮದಲ್ಲಿ ವಾಸಿಸುತ್ತಿರುವ ಬಗ್ಗೆ ಪುರಾವೆ ಒದಗಿಸಬೇಕು. ಜಾಬ್ ಕಾರ್ಡ್ ಇರುವವರಿಗೆ 100 ದಿನ ಕೂಲಿ ಕೆಲಸ ಖಚಿತ. ಗಂಡು ಹೆಣ್ಣಿಗೆ ಸಮಾನ ಕೂಲಿ. ದಿನಕ್ಕೆ 275 ರೂಪಾಯಿ ನಿಮ್ಮ ಬ್ಯಾಂಕ್ ಖಾತೆಗೆ ಬರಲಿದೆ. ಹೆಚ್ಚಿನ ಮಾಹಿತಿಗೆ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯಿತಿ ಸಂಪರ್ಕಿಸಿ. ಉಚಿತ ಸಹಾಯವಾಣಿ 1800424586666. ಇದು ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಆಯುಕ್ತಾಲಯದ ಪ್ರಕಟಣೆ. ಕೃಷಿ ದರ್ಪಣ. ಕೃಷಿ ದರ್ಪಣ. ವಾರದ ಕೃಷಿ ರಂಗ ಕಿಸಾನ್ವಾಣಿ ಕಾರ್ಯಕ್ರಮಗಳ ಮುನ್ನೋಟ. ಹೇಳಿ ಕಾರ್ಯಕ್ರಮ ಕೃಷಿ ದರ್ಪಣ. ಕೃಷಿ ದರ್ಪಣ. ನಮ್ಮೆಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿ ದರ್ಪಣ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ರೈತ ಬಾಂಧವರೇ, ತಮ್ಮೆಲ್ಲರಿಗೂ ತಿಳಿದ ಹಾಗೆ ಹಾಸನ ಆಕಾಶವಾಣಿಯಿಂದ ಪ್ರಸಾರವಾಗುವ ಕಿಸಾನ್ವಾಣಿ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಬರುವ ಮುಂದಿನ ಒಂದು ವಾರದ ಕಾಲ ನಿಮಗಾಗಿ ಏನೆಲ್ಲ ಕಾರ್ಯಕ್ರಮಗಳ ಪಟ್ಟಿ ಸಿದ್ಧವಾಗಿರುತ್ತೆ ಅನ್ನುವ ಪಕ್ಷಿ ನೋಟವೇ ಈ ಕೃಷಿ ದರ್ಪಣ. ಬನ್ನಿ ಹಾಗಿದ್ರೆ ಏನೆಲ್ಲ ಕಾರ್ಯಕ್ರಮಗಳು ನಿಮಗಾಗಿ ಸಿದ್ಧವಾಗಿದೆ ಅಂತ ಹೇಳಿ ನೋಡೋಣ. ನಾಳೆ ಭಾನುವಾರ 6ನೇ ತಾರೀಕು 2020 ಮುಂಗಾರು ಹಂಗಾಮಿನ ಬೆಳೆ ಸಮೀಕ್ಷೆ ಉತ್ಸವ. ಈ ಕುರಿತಂತೆ ಹಾಸನ ಜಿಲ್ಲಾ ಜಂಟಿ ಕೃಷಿ ನಿರ್ದೇಶಕರಾದ ಕೆಎಚ್ ರವಿ ಅವರೊಂದಿಗಿನ ಸಂದರ್ಶನವನ್ನ ಪ್ರಸಾರ ಮಾಡ್ತೇವೆ. ಯಾವುದಾದ್ರೂ ಕೆಲವೊಂದು ತಾಕುಗಳಲ್ಲಿ ಉಳಿದ್ರೆ ಅದನ್ನ ಖಾಸಗಿ ನಿವಾಸಿಗಳು ಮಾಡಬೇಕಾಗುತ್ತೆ. ಆದ್ರೆ ನಮ್ಮ ಒಂದು ಚಿಂತನೆ ಏನು ಅಂದ್ರೆ 23ನೇ ತಾರೀಕಿನೊಳಗೇನೆ ಎಲ್ಲಾ ಪ್ಲಾಟ್ಗಳನ್ನು ಮುಗಿಸ್ಬೇಕು, ನಮ್ಮ ರೈತರ ಹಂತದಲ್ಲೇ ಮುಕ್ತಾಯಗೊಳಿಸಬೇಕು ಅನ್ನುವಂತ ಒಂದು ಯೋಜನೆಯನ್ನ ಹಮ್ಮಿಕೊಂಡಿದ್ದೇವೆ. ಇನ್ನು ನಾಡಿದ್ದು ಸೋಮವಾರ 7ನೇ ತಾರೀಕು ಮಾವು ಆಧಾರಿತ ಸಮಗ್ರ ಕೃಷಿ. ಈ ಕುರಿತು ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯ ಪ್ರಧಾನ ವಿಜ್ಞಾನಿಗಳಾದ ಡಾಕ್ಟರ್ ಬಿಎಲ್ ಮಂಜುನಾಥ್ ಅವರೊಂದಿಗಿನ ಸಂದರ್ಶನವನ್ನ ಪ್ರಸಾರ ಮಾಡ್ತೇವೆ. ಮೇವಿನ ಬೆಳೆಯಾಗಿ ಉಪಯೋಗಿಸಿಕೊಂಡು ಆ ಮೇಲೆ ಬರುವಂತಹ ಕಪ್ಪಲ ಏನಿರುತ್ತೆ ಅದನ್ನ ನಾವು ಹಂತ ಹಂತವಾಗಿ ಹಸುಗಳಿಗೆ ಮೇವಾಗಿ ಕೂಡ ಉಪಯೋಗಿಸಬಹುದು. ಮಂಗಳವಾರ 8ನೇ ತಾರೀಕು ಮೊದಲಿಗೆ ತೋಟಗಾರಿಕೆ ಇಲಾಖೆಯ ಅಭಿವೃದ್ಧಿ ಯೋಜನೆಗಳು. ಈ ಕುರಿತಂತೆ ಹಾಸನ ಜಿಲ್ಲಾ ತೋಟಗಾರಿಕೆ ಇಲಾಖೆಯ ಉಪನಿರ್ದೇಶಕರಾದ ಎಚ್ಆರ್ ಯೋಗೀಶ್ ಅವರೊಂದಿಗಿನ ಸಂದರ್ಶನವನ್ನ ಪ್ರಸಾರ ಮಾಡ್ತೇವೆ. ನಂತರ ಬೆಳೆ ಉತ್ಪಾದನೆಯಲ್ಲಿ ನೂ ಆಲ್ಗೆ ದ್ರಾವಣದ ಬಳಕೆ ಹಾಗೂ ಲಭ್ಯತೆ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ನೂ ಆಲ್ಗೆ ನ್ಯಾನೋ ಬಯೋಟೆಕ್ ಸಂಸ್ಥೆ ಬೆಂಗಳೂರು. ಮಲೆನಾಡು ತಾಲೂಕುಗಳನ್ನು ಹೊರತುಪಡಿಸಿ ಉಳಿದ ಭಾಗಗಳು ಏನಿದೆ ಅಲ್ಲೆಲ್ಲ ಬೆಳಿಲಿಕ್ಕೆ ಬಹಳ ಸೂಕ್ತವಾಗಿದೆ ಸರ್. ನಮ್ಮ ರೈತರು ಎಂತ ಮಾಡ್ತಾರೆ, ಈಗ ಸಾಕಷ್ಟು ಪ್ರಮಾಣದಲ್ಲಿ ಜೋಳವನ್ನ ಬೆಳೀತಾ ಇದ್ದಾರೆ. ಈ ರೀತಿಯ ಬಹುವಾರ್ಷಿಕ ಬೆಳೆಗಳನ್ನ ಬೆಳೆದು ಅದರ ಮಧ್ಯೆ ಜೋಳವನ್ನ ಬೆಳೆದ್ರೆ ಸೊ ಜೋಳವನ್ನು ಅಭಿವೃದ್ಧಿ ಆಗ್ತದೆ, ಮತ್ತೆ ಬಹುವಾರ್ಷಿಕ ಬೆಳೆಗಳು ಸಹ ಅಭಿವೃದ್ಧಿ ಆಗ್ತದೆ. ಇನ್ನು 9ನೇ ತಾರೀಕು ಬುಧವಾರ ವೈಜ್ಞಾನಿಕ ಬೇಸಾಯ ವಿಧಾನಗಳನ್ನು ಕುರಿತ ಬಾನುಲಿ ಸರಣಿ ಕೃಷಿವಾಣಿ ಪ್ರಸಾರವಾಗುತ್ತೆ. ಇದರಲ್ಲಿ ತೆಂಗಿನಲ್ಲಿ ಆಧುನಿಕ ನಿರ್ವಹಣಾ ಪದ್ಧತಿಗಳು. ಈ ಕುರಿತಂತೆ ಹಾಸನ ತಾಲೂಕು ಕಾರ್ಯಕೆರೆಯ ಕೃಷಿ ಮಹಾವಿದ್ಯಾಲಯದ ಸಹ ಪ್ರಾಧ್ಯಾಪಕರಾದ ಎ ನಟರಾಜ್ ಅವರೊಂದಿಗಿನ ಸಂದರ್ಶನವನ್ನ ಪ್ರಸಾರ ಮಾಡ್ತೇವೆ. ಸಂಪೂರ್ಣವಾಗಿ ಬಲ್ತಿರುವಂತಹ ಕಾಯಿಗಳನ್ನ ತಗೋಬೇಕು. ಆ ಕಾಯಿಗಳು ತುಂಬಾ ದೊಡ್ಡದಾಗಿ ಇರಬಾರ್ದು, ಸಣ್ಣದಾಗಿ ಇರಬಾರ್ದು, ಮಧ್ಯಮ ಗಾತ್ರದ್ದು ಇರಬೇಕು. ಆ ಕಾಯಿದು ಆಕಾರ ಗೋಲಾಕಾರವಾಗಿರ್ಬೇಕು. ಇನ್ನು ಗುರುವಾರ 10ನೇ ತಾರೀಕು ಬೆಳೆ ಸಮೀಕ್ಷೆ ಉತ್ಸವ ಹಾಗೂ ಕೃಷಿ ಇಲಾಖೆಯ ಅಭಿವೃದ್ಧಿ ಯೋಜನೆಗಳು ಈ ವಿಚಾರವಾಗಿ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮಗೆ ಸಲಹೆ ಮತ್ತು ಸೂಚನೆಗಳನ್ನು ನೀಡಲಿದ್ದಾರೆ ಹಾಸನ ಜಿಲ್ಲಾ ಜಂಟಿ ಕೃಷಿ ನಿರ್ದೇಶಕರಾದ ಕೆಎಚ್ ರವಿ ಅವರು. ಇನ್ನು 11ನೇ ತಾರೀಖು ಶುಕ್ರವಾರ ಎತ್ತುಗಳ ಸಾಕಾಣಿಕೆ ಕುರಿತ ವಿಶೇಷ ಬಾನುಲಿ ಸರಣಿ ರೈತರ ಸಂಪತ್ತು ಪ್ರಸಾರವಾಗುತ್ತೆ. ಇದರಲ್ಲಿ ಹೋರಿ ಸಾಕಾಣಿಕೆ ಈ ಕುರಿತಂತೆ ಪಶುವೈದ್ಯರಾದ ಡಾ ಟಿ ಎನ್ ಕೃಷ್ಣಮೂರ್ತಿ ಅವರೊಂದಿಗಿನ ಸಂದರ್ಶನವನ್ನ ಆಲಿಸಬಹುದು. ಸ್ಟಾರ್ಟಿಂಗ್ ಒಂದು 3 ಕ್ರಾಸಿಂಗ್ಸ್ ಮಾಡಿ, ಆಮೇಲೆ ಈಗ ಬಹಳ ಒಂದು ಅಡಲ್ಟ್ ಒಂದು ಒಳ್ಳೆ ಪೀಕ್ ಅಂತ ಏನ್ ಹೇಳ್ತೀವಿ ಅದು 4-6 ವರ್ಷ ಹೇಳ್ತೀವಿ, ಅದರಲ್ಲಿ ನೀವು ಬೇಕಾದ್ರೆ 5 ಹತ್ತಿಸಬಹುದು, ಅವಾಗೇನ್ ಸಮಸ್ಯೆ ಆಗಲ್ಲ. ರೈತ ಬಾಂಧವರೇ, ಮುಂದಿನ ಶನಿವಾರ 12ನೇ ತಾರೀಕು ಹೊಸ ಬಾನುಲಿ ಸರಣಿ ಆರಂಭ ಆಗ್ತಾ ಇದೆ. ಗೋ ಚಿಕಿತ್ಸಕರ ಅನುಭವ ಕಥನ ಮಾಲಿಕೆ ಪಶುವೈದ್ಯ ವಾಣಿ, ನಂತರ ಬೆಳೆ ಉತ್ಪಾದನೆಯಲ್ಲಿ ನೂ ಆಲ್ಗಿ ದ್ರಾವಣದ ಬಳಕೆ ಹಾಗೂ ಲಭ್ಯತೆ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ಬಿತ್ತರವಾಗುತ್ತೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ನೂ ಆಲ್ಗಿ ನ್ಯಾನೋಬಯೋಟೆಕ್ ಸಂಸ್ಥೆ ಬೆಂಗಳೂರು. ನಂತರ ವಾರದ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮಗಳ ಮುನ್ನೋಟ ಕೃಷಿ ದರ್ಪಣ ಹಾಗೇನೆ ಕೃಷಿ ಲೋಕ ಪ್ರಸಾರವಾಗುತ್ತೆ. ರೈತ ಬಾಂಧವರೇ, ಇದುವರೆಗೆ ಹಾಸನ ಆಕಾಶವಾಣಿಯಿಂದ ಪ್ರಸಾರವಾಗುವ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಬರುವ ಮುಂದಿನ ಒಂದು ವಾರದ ಕಾಲ ನಿಮಗಾಗಿ ಏನೆಲ್ಲ ಕಾರ್ಯಕ್ರಮಗಳ ಪಟ್ಟಿ ಸಿದ್ಧವಾಗಿರುತ್ತೆ ಅನ್ನುವ ಪಕ್ಷಿ ನೋಟವನ್ನ ಆಲಿಸಿದ್ರಲ್ಲ. ಇಲ್ಲಿಗೆ ಇಂದಿನ ಕೃಷಿ ದರ್ಪಣ ಕಾರ್ಯಕ್ರಮ ಮುಕ್ತಾಯವಾಗುತ್ತೆ. ಮತ್ತೆ ಮುಂದಿನ ಕೃಷಿ ದರ್ಪಣ ಕಾರ್ಯಕ್ರಮದೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ. ಇದುವರೆಗೆ ವಾರದ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮಗಳ ಮುನ್ನೋಟ ಕೃಷಿ ದರ್ಪಣ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಗೋರಾ ರವಿಶಂಕರ್. ಮತ್ತೆ ಮುಂದಿನ ವಾರ ಇದೇ ಸಮಯಕ್ಕೆ ಕೃಷಿ ದರ್ಪಣ ಸರ್ಕಾರಿ ಕಚೇರಿಗಳು, ಆಸ್ಪತ್ರೆಗಳು, ರೆಸ್ಟೋರೆಂಟ್ಗಳು, ರೈಲ್ವೆ